ಸತ್ಸು ಸಂಗ್ರಹ ವಿಧೀಯತ. ಸತ್ಯವಂತರ ಸಂಘವನ್ನ ಸಮೀಪಿಸಿಕೊಂಡು ಹೋಗು. ಅವರ ಸಾಮೀಪ್ಯವನ್ನ ಬಯಸಿದಂಥವರ ಎಲ್ಲ ಥರದ ಸಂಘಗಳು ಸಿಗುತ್ತವೆ, ಆದರೆ ಸತ್ಸಂಗ ಸಿಗೋದು ಅದು ವಿಶೇಷವಾದ ದೈವ ಅನುಗ್ರಹದಿಂದ ಸಿಗುತ್ತೆ. ನಮಗೆ ಸಾಂಸಾರಿಕ ವ್ಯಾವಹಾರಿಕ ಎಲ್ಲ ಪ್ರಕಾರವಾದ ಪ್ರಾಪ್ತಿಗಳು ಏನಿದೆಯೋ ಇವು ನಾವು ಜನ್ಮ ಜನ್ಮಾಂತರದಲ್ಲಿ ಕೇಳಿ ಪಡೆದದ್ದು. ಆದರೆ ಸತ್ಸಂಗ ಇದು ಒಂದು ಕಡೆಗೆ ನಾವು ಪ್ರಯತ್ನಿಸಬೇಕು, ಒಂದು ಕಡೆಗೆ ಈಶ್ವರ ಅನುಗ್ರಹ. ಪ್ರಾಪ್ತವಾದವರಿಗೆ ಭಾರಿ ಸುಲಭ ಅನ್ನಿಸ್ಬಿಡ್ತದೆ, ಆದರೆ ಅವರಿಗೆ ಗೊತ್ತಿಲ್ಲ ನಮಗೆ ಈ ಸತ್ಸಂಗ, ಈ ಸದ್ವಿಚಾರ, ಈ ಸತ್ಸ್ಥಾನ ಇದು ನಾವು ಮಾಡಿದ ಜನ್ಮ ಜನ್ಮಾಂತರದಲ್ಲಿಯೇ ಸುಕೃತಗಳಿಂದಾಗಿ ಪ್ರಾಪ್ತವಾಗಿರುತ್ತದೆ. ಸುಮ್ಮನೆ ಸಿಗೋದು ಹೋಗು, ಹುಡುಕಿಕೊಂಡು ಹೋಗು. ಅದಕ್ಕಾಗಿ ಮತ್ತು ಮನೆ ಬಿಡು, ಮನೆಯಿಂದ ಬೇಗನೆ ಹರ ಬೀರಬೇಕು. ಮನೆಯಲ್ಲಿ ಗೊತ್ತಾಗೋದಿಲ್ಲ, ಈ ಒಂದು ಮೆಟ್ಟದ ಬಿಟ್ಟಿನ ಇನ್ನೊಂದು ಮೆಟ್ಟದ ಹೋಗಬೇಕಾಗ್ತದೆ, ಇನ್ನೊಂದು ಮೆಟ್ಟು ಹೋಗಬೇಕಂದ್ರೆ ಕಾಯ್ದೆ ಮೆಟ್ಟು ಬಿಡಬೇಕು. ಈ ದಡವನ್ನ ಬಿಟ್ಟು ಆ ದಡ ಸೇರಬೇಕಾದ್ರೆ ಮೊದಲು ಈ ದಡ ಬಿಡಬೇಕು. ಈ ದಡ ಬಿಟ್ಟರೆ ಆ ದಡ ಸೇರ್ಲಿಕ್ಕೆ ಆಗ್ತದೆ. ಈ ದಡನೂ ಇರಲಿ ಆ ದಡನೂ ಇರಲಿ, ದಡ ದಡ ಆಗ್ತದೆ. ನ ಘರ್ಕ ನ ಘಾಟ್ಕ, ಗಿರ್ ಗಯ ನದಿಕೆ ಅಲ್ಲ ಡುಬ್ ಗಯ. ಎಲ್ಲಾನು ಆಗುವುದಿಲ್ಲ. ಸಮಾಧಾನ ಕೇಳಬಹುದು, ಬಾಕಿ ಎಲ್ಲ ಇರಲಿ, ಆದರೆ ಅವುಗಳಿಗೆ ಎರಡನೆಯ ಪ್ರಾಮುಖ್ಯತೆಯನ್ನು ಕೊಡೋಣ. ದಟ್ ಇಸ್ ನ್ಯೂ ಸೆಕೆಂಡರಿ. ಇಂಗ್ಲಿಷ್ ನೊಳಗೆ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ. ಈ ಮಾರ್ಗದ ರುಚಿಯನ್ನು ಕಂಡವರು ಪ್ರಾರಂಭದ ದಿನಗಳಲ್ಲಿ ಇದಕ್ಕೆ ಪ್ರೈಮರಿ ಪ್ರಾಮುಖ್ಯತೆಯನ್ನು ಕೊಡಬೇಕು, ಅದಕ್ಕೆ ಬಾಕಿ ಎಲ್ಲವುಗಳಿಗೂ ಎರಡನೆಯ ಪ್ರಾಮುಖ್ಯತೆಯನ್ನು ಕೊಡಬೇಕು. ಮುಂದಿನ ಹಂತದಲ್ಲಿ ಇದು ಒಂದೇ ಪ್ರಾಮುಖ್ಯ, ಆ ಎರಡನೇದರಲ್ಲಿ ಪ್ರಾಮುಖ್ಯತೆಯೇ ಇಲ್ಲ. ಅದು ವೈರಾಗ್ಯ, ಟೋಟಲ್ ವೈರಾಗ್ಯ. ಹೀಗಾಗಿ ಈ ಪ್ರಾಮುಖ್ಯತೆಯನ್ನು ನಾವು ಬಿಟ್ಟವರಾಗಿ, ಆ ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿದವರಾಗಿ, ಆ ಈಶ್ವರನ ಅನುಗ್ರಹವನ್ನು ನಮಗೆ ಸದ್ಗುರುವನ್ನು ಹೊಂದಿದ್ದೆ ಆದರೆ, ಆ ಸದ್ಗುರುಗಳ ಸಾಮೀಪ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಶಾಂತಿ ಆದಿಗಿ ಪರಿಚಯತ. ಶಾಂತಿ ಆದಿಗಿ ಪರಿಚಯತ, ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧ. ಇವು ಸಂಪತ್ತು ನಮ್ಮ ಜೀವನದಲ್ಲಿ ಕೂಡ ಬಾಕಿ ಸಂಪತ್ತುಗಳನ್ನು ಹೇಗೆ ಗಳಿಸ್ತೇವೋ ಹಾಗೆ ಈ ಸ್ಪಿರಿಚುವಲ್ ಸಂಪತ್ತುಗಳನ್ನು ಕೂಡ ಗಳಿಸ್ತೇವೆ. ನೀವು ವರ್ಕೌಟ್ ಮಾಡಬೇಕು. ಶಮ ಎಂದರೆ ಅಂತರ ಎಂದರೆ ನಿಗ್ರಹ, ದಮ ಎಂದರೆ ಬಾಹ್ಯೇಂದ್ರಿಯ ನಿಗ್ರಹ ಅಂತ ಅವುಗಳನ್ನು ಕಂಠ ಪಾಠ ಮಾಡುವುದರಿಂದ ಈ ಆರು ಸಂಪತ್ತುಗಳನ್ನು ಗಳಿಸ್ಲಿಕ್ಕಾಗುವುದಿಲ್ಲ. ಅವುಗಳನ್ನು ನಾವು ನಿತ್ಯವೂ ಅನುಷ್ಠಾನದಲ್ಲಿ ತಂದ್ಕೋಬೇಕು. ನಾನು ಟಿಪ್ಸ್ ಕೊಟ್ಟಿದ್ದೇನೆ, ಇದಕ್ಕಾಗಿ ನಾವು ಎಚ್ಚರದ ಜೀವನ ನಡೆಸಬೇಕು. ಎಚ್ಚರದ ಜೀವನ ಭೌತಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ, ಶಾರೀರಿಕ ಕರ್ಮಗಳನ್ನು ಮಾಡುವಾಗ ಹೋಗುವಾಗ ಬರುವಾಗ ಕೂಡುವಾಗ ಏಳುವಾಗ ತಿನ್ನುವಾಗ ಉಣ್ಣುವಾಗ ಮಲಗುವಾಗ ಅಡಿಗೆ ಮಾಡುವಾಗ ಕೈ ಸುಟ್ಟುಕೊಳ್ಳುವಾಗ ಎಲ್ಲ ಕಾಲದಲ್ಲಿ ಕೂಡ ಗಮನವಿಡಬೇಕು, ಲಕ್ಷ್ಯ ಇರಬೇಕು. ಹೀಗೆ ಗಮನವಿಟ್ಟು ಮಾಡಿದಾಗ ಸಹಜವಾಗಿಯೇ ಅವು ನಮ್ಮ ನಿಯಂತ್ರಣದಲ್ಲಿ ಬರ್ತವೆ. ಶಾರೀರಿಕ ಕರ್ಮಗಳು, ವಾಚಿಕ ಕರ್ಮಗಳು ಮತ್ತು ಮಾನಸಿಕ ಕರ್ಮ, ಈ ಕರ್ಮಗಳನ್ನ ನಾವು ರೂಢಿಸ್ಕೋಬೇಕು. ಹೇಗೆ ರೂಢಿಸ್ಕೋಬೇಕು? ಗಮನವಿಟ್ಟು ರೂಢಿಸ್ಕೋಬೇಕು. ಆ ಗಮನ ಬಿಡುವಂತಹ ಆ ಕ್ರಮದಲ್ಲಿಯೇ ನಮಗೆ ಸಾಧನ, ಅಲ್ಲಿಯೇ ಸಾಧನ ಪ್ರಾಪ್ತಿಯಾಗಿರ್ತದೆ. ಆ ಸಾಧನೆಯಿಂದ ಏನ್ ಮಾಡುವುದು ಅಂತಂದ್ರೆ ಕರ್ಮಾಶು ಸಂತ್ಯಜ್ಯತ. ಆ ಸಂತ್ಯಜ್ಯತ ಇದೆಯಲ್ಲ, ಆ ಶಬ್ದವನ್ನು ಈ ತರ ಬರ್ಕೊಳ್ಳಿ, ಸಮ್ಯಕ್ ತ್ಯಜ್ಯತ. ಸಮ್ಯಕ್ ಅಂದ್ರೆ ಚೆನ್ನಾಗಿ, ತ್ಯಜ್ಯತ ಅಂದ್ರೆ ಬಿಟ್ಟು ಕೊಡುವಂಥವನಾಗು. ಬಿಡುವಂಥವನಾಗು, ಚೆನ್ನಾಗಿ ಬಿಡುವಂಥವನಾಗು. ಏನು ಕರ್ಮಗಳನ್ನ ಬಿಟ್ಟು ಬಿಡು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಅವುಗಳನ್ನು ಒಳಗಿಟ್ಟುಕೋಬೇಡ. ಅವು ಎಲ್ಲೆಲ್ಲಿವೆಯೋ ಅಲ್ಲಲ್ಲೇ ಇಟ್ಟು ಬಿಡುವನ್ನ. ನಿನಗೇನಾದ್ರೂ ಮಾಡೋದಿದೆಯೋ ಹೋಗು ಮಾಡು, ಅದನ್ನ ಅಲ್ಲೇ ಇಟ್ಟು ಬಂದು ಬಿಡು. ಅದು ಸುಲಭ. ನೀರಿನಲ್ಲಿ ದೋಣಿ ಇದ್ದದ್ದಾದರೆ ದೋಣಿ ಸೇಫ್ ಆಗಿರ್ತದೆ. ದೋಣಿಯಲ್ಲಿ ನೀರು ಬಂದಿರ್ತಾರೆ, ದೋಣಿಯ ಒಳಗೆ ನೀರು ಬಂದಿರ್ತಾರೆ, ಮುಳುಗುತ್ತದೆ. ಈ ಕರ್ಮಗಳು ಹಾಗೆ ವ್ಯಾವಹಾರಿಕ ಕರ್ಮ ಇರಲಿ, ಧಾರ್ಮಿಕ ಕರ್ಮ ಇರಲಿ, ಸಾಂಸಾರಿಕ ಕರ್ಮ ಇರಲಿ, ಹೊಟ್ಟೆಪಾಡಿನ ಕರ್ಮಗಳಿರಲಿ, ಉದ್ಯೋಗ ನೌಕರಿ ವ್ಯಾಪಾರ ಇಂಡಸ್ಟ್ರಿ ಯಾವ ಕರ್ಮಗಳೇ ಇರಲಿ, ಆ ಕರ್ಮಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಈಶ್ವರ ಸೇವಾ ಅಂತ ಇಟ್ಟುಬಿಟ್ಟು ನಾವು ಬಂದು ಮತ್ತೆ ಈ ಚಿಂತನೆಯಲ್ಲಿ ಇರ್ಬೇಕು, ಪುನಃ ಈ ಚಿಂತನೆಯಲ್ಲಿ ತೊಡಬೇಕು. ಇದು ದೃಢತರಂ, ಚೆನ್ನಾಗಿ ಸಮ್ಯಕ್ ತ್ಯಜ್ಯತಾಂ, ಬಿಟ್ಟು ಬಿಡು, ಚೆನ್ನಾಗಿ ಬಿಟ್ಟು ಬಿಡು. ಸಮ್ಯಕ್ ತ್ಯಜ್ಯತಾಂ, ಸಮ್ಯಕ್ ಅಂದ್ರೆ ಚೆನ್ನಾಗಿ, ತ್ಯಜ್ಯತಾಂ ಬಿಟ್ಟು ಬಿಡುವಂಥವನ. ಅದೇ ಶಾಂತ್ಯಾದಿ ಪರಿಚೀಯತಾ ದೃಢತರಂ ಕರ್ಮಾಶು ಸತ್ಯಜ್ಯತಾ. ಮುಂದೆ ಏನ್ ಮಾಡಲಿ? ಹೋಗು, ಒಬ್ಬ ಗುರುಗಳ ಪಾದಕ್ಕೆ ಶರಣ ಹೋಗು. ಹೋಗು, ಅವರು ಏನು, ಅವ್ರು ಹೇಗಿರಬೇಕು, ಇಂಥ ಗುರುಗಳಿರಬೇಕು. ಸತ್ ವಿದ್ವಾನ್, ಸತ್ಯವನ್ನು ತಿಳಿದವರು. ತಿಳಿದವರಿಷ್ಟೇ ಅಲ್ಲ, ತಿಳಿಸುವ ಸಂಪ್ರದಾಯವನ್ನು ಹೊಂದಿದವರು. ಸತ್ಯವನ್ನು ತಿಳಿದು ಸತ್ಯದಲ್ಲಿಯೇ ನಿಂತಿದ್ದಾರೆ, ಅದಕ್ಕೆ ಬ್ರಹ್ಮನಿಷ್ಠ ಅಂತ ಕರೀತಾರೆ. ಅದನ್ನು ತಿಳಿಸಿ ಹೇಳುವ ಕೊಡುವ ಕ್ರಮ ಏನಿದೆಯೋ ಅದಕ್ಕೆ ಶ್ರೋತ್ರಿಯ ಅಂತ ಕರೀತಾರೆ. ಶ್ರೋತ್ರಿಯರೂ ಆದಂತಹ ಬ್ರಹ್ಮನಿಷ್ಠರೂ ಆದಂತಹ ಸದ್ಗುರುವಿನ ಪಾದಕ್ಕೆ ಶರಣ ಹೋಗು. ಸದ್ ವಿದ್ವಾನ್ ಉಪಸರ್ಪ್ಯತ. ಸ್ವಾಮಿ ಮೂರು ಟಿಪ್ಸ್ ಕೊಟ್ಟಿದ್ದೇನೆ, ಹೇಗೆ ಹುಡ್ಕೋದಿವ್ರನ್ನ? ಶಾಸ್ತ್ರ ಪ್ರಮಾಣವನ್ನ ಒಪ್ಪಿ, ಶಾಸ್ತ್ರವನ್ನ ಪ್ರಮಾಣ ಅಂತ ಪ್ರಯೋಗಿಸುವ ಸಂಪ್ರದಾಯದಲ್ಲಿ ಇದ್ದವು. ಶಾಸ್ತ್ರ ಪ್ರಮಾಣವನ್ನ ಪ್ರಯೋಗಿಸುವ ಸಂಪ್ರದಾಯದಲ್ಲಿ ಬಂದವು. ಪ್ರಮಾಣವನ್ನಿದ್ರೆ ಆಗೈತಲ್ಲ ಸ್ವಾಮಿ, ಪ್ರಯೋಗಿಸುವ ಅನ್ನೋ ಶಬ್ದ ಯಾಕಂದ್ರೆ ನೀವು ನಮ್ ನಮ್ ಜೀವನದೊಳಗೆ ನಮ್ಗೆ ಲಭ್ಯ ಇರುವಂತ ಪ್ರಮಾಣಗಳನ್ನ ನಾವು ಪ್ರಯೋಗಿಸ್ತೇವಿ. ಅದು ನೋಡ, ಒಂದು ಇರಿವೆ ನಿಮ್ ಕಾಲಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತೀವಿ. ನೀನು ಆ ಕಡೆಗೆ ನೋಡ್ತೀಯ, ಆ ಕಡೆಗೆ ನೋಡಿದಾಗ ನೀ ಹೇಗೆ ನೋಡ್ತೀಯ ಅಂತಂದ್ರೆ, ಇರಿವೆ ಯಾವ ಪ್ರಮಾಣದಲ್ಲಿ ಸೂಕ್ಷ್ಮವಾಗಿದೆಯೋ ಅದೇ ಪ್ರಮಾಣದಲ್ಲಿ ನಿನ್ನ ಅದೇ ಅಳತೆಯಲ್ಲಿ ನಿನ್ನ ಪ್ರಮಾಣವನ್ನು ಸೂಕ್ಷ್ಮ ಮಾಡ್ತೀಯ. ಹೌದಾ? ಸಾಮಾನ್ಯವಾಗಿ ನೋಡಿದ್ರೆ ಒಂದು ಕಾರ್ಪೆಟ್ ಕಾಣಿಸ್ತದೆ, ಸಾಮಾನ್ಯವಾಗಿ ನೋಡಿದ್ರೆ ನಿಮ್ದು ಒಂದು ಸೀಟ್ ಕಾಣಿಸ್ತದೆ. ನಾನು ಹಿಡಿತಿ ಇಲ್ಲಿದೆ, ಓ ಇಲ್ಲಿದೆ ಇಲ್ಲಿದೆ, ಈಗೇನ್ ಮಾಡಿಕತಿಯ ನೀನು? ಇದೆಲ್ಲ ಇನ್ಸ್ಟ್ರೂಮೆಂಟ್ ಮುಗಿತು, ಬರೀ ಇನ್ಸ್ಟ್ರೂಮೆಂಟ್ ಇದ್ರೆ ಸಾಲೋದಿಲ್ಲ, ಅದನ್ನು ಪ್ರಯೋಗಿಸಬೇಕು. ಇಂಗ್ಲಿಷ್ ಹೇಳ್ತಾರೆ, ಯು ಹ್ಯಾವ್ ಟು ಎಂಪ್ಲಾಯ್. ಅದನ್ನ ಆ ವಸ್ತುವಿನಿಗೆ ಪ್ರಯೋಗಿಸ. ಸಾಮಾನ್ಯವಾಗಿ ತಿಂದ್ರೆ ಉಪ್ಪಿನಿಲ್ಲ, ನಿನಗೆ ಗೊತ್ತಿಲ್ಲ ಉಪ್ಪಿನಿಲ್ಲ, ಬಾಯಿಗೆ ಹಾಕೊಂಡ್ಬಿಡ್ತೀವಿ. ಪ್ರಶ್ನೆ ಕೇಳ್ತಾರೆ, ಉಪ್ಪು ಸರಿಯಾಗಿದೆಯಾ, ಎಣ್ಣೆ ಸರಿಯಾಗಿದೆಯಾ, ಮಸಾಲೆ ಸರಿಯಾಗಿದೆಯಾ? ಇವಾಗ ಓ ಹೌದಾ, ನೀವು ನಾನು ನೋಡಿ ಹೇಳ್ಬೇಕಾ, ನೀವು ತಿಂದವರು ಇಲ್ಲ, ನಾನು ಗಮನಿಸಿದೆ. ಇವಾಗ ಇನ್ನೊಂದು ಹೊರತುಕೊಂಡು ಬಾಯಲ್ಲಿ ಹಾಕೊಂಡು ಏನ್ ಮಾಡಿಬಿಡ್ತೀರಾ? ಬರೇ ಗಮನಿಸೋದಲ್ಲ, ನೀವು ನಾಲಿಗೆಯನ್ನ ಪ್ರಯೋಗ ಮಾಡ್ತಾ ಇದ್ದೀರ. ಕಾರಣ ಹೇಳ್ತೀನಿ ನಿಮಗೆ, ಸಿಹಿಯನ್ನ ಗುರುತಿಸುವ ಗ್ರಂಥಿಗಳೇ ಬೇರೆ, ಉಪ್ಪನ್ನ ಗುರುತಿಸುವ ಗ್ರಂಥಿಗಳೇ ಬೇರೆ, ಖಾರವನ್ನ ಗುರುತಿಸುವ ಗ್ರಂಥಿಗಳೇ ಬೇರೆ, ಹುಳಿಯನ್ನ ಗುರುತಿಸುವ ಗ್ರಂಥಿಗಳೇ ಬೇರೆ. ಎಷ್ಟು ತರಹದ ರುಚಿಗಳಿವೆಯೋ ಅಷ್ಟು ತರಹದ ರುಚಿಗಳನ್ನ ರುಚಿಸುವಂತಹ ಗ್ರಂಥಿಗಳು, ಅದಕ್ಕೆ ಟೇಸ್ಟ್ ಬಡ್ಸ್ ಅಂತ ಕರೀತಾರೆ. ರುಚಿಸುವ ಗ್ರಂಥಿಗಳು ಈ 2 ಇಂಚ್ ನಾಲಿಗೆ ಒಳಗೆ ಇಷ್ಟು ದೊಡ್ಡ ಶಕ್ತಿ ಅದ ನೋಡ. ಅಷ್ಟು ದೊಡ್ಡ ಶಕ್ತಿ ಇರುವುದರಿಂದ ಹೊಸ ರುಚಿ ಹೊಸ ರುಚಿ ಹೊಸ ರುಚಿ ಅಂತ ಹೊಸ ಹೊಸ ರೆಸಿಪಿಗಳು ಹೊರಗೆ ಬರ್ತವೆ. ಅವಷ್ಟು ರೆಸಿಪಿಗಳು ಸುಕ್ಕ ಜಾಮೂನ್ ಜಾಮೂನ್ ಸುಕ್ಕ ಜಾಮೂನ್ ಕಾಲಾ ಜಾಮೂನ್, ಎಷ್ಟು ತರ ಜಾಮೂನ್ ನೋಡಿ, ಎಲ್ಲ ಏನು ಹೊಸ ರುಚಿ. ಹೊಸ ರುಚಿ ಯಾರು ಹೇಳ್ಕೊಡ್ತಾರೆ? ಅವೆಲ್ಲ ಪುಸ್ತಕ ನೋಡಿ, ವಾರ ವಾರ ಪತ್ರಿಕೆಗಳು ಬರ್ತವೆ, ಅದರಾಗೆಲ್ಲ ಹೊಸ ರುಚಿ ಹೊಸ ರುಚಿ. ಖಾನಾ ಖಜಾನ ತಿಳೋದು, ಖಾನಾ ಖಜಾನ, ಖಜಾನ ಅಂದ್ರೆ ಟ್ರೆಜರ್. ಎದ್ರ ಟ್ರೆಜರ್ ಇದು ತಿಂಡಿ ತಿನಿಸುಗಳ ಟ್ರೆಜರ್. ಮತ್ತು ಇದ್ರ ಮೇಲೆ ಮತ್ತು ಸಂಜೆ ಬಿಸ್ನೆಸ್ ನಡೀತು, ಪಾನಿಪುರಿ ಮಸಾಲ ದೋಸ ಗೋಬಿ ಮಂಚೂರಿ ಬಿಸ್ನೆಸ್ ಹೆಂಗ್ ನಡೀತು, ಇದ್ರ ಮೇಲೆ ನಡೀತು. ಇದರಷ್ಟು ಸಂಸಾರದ ಮೂಲ ಎಲ್ಲಿದೆ ಅಂತಂದ್ರೆ ಈ ನಾಲಿಗೆ ಒಳಗಿದೆ. ಆ ನಾಲಿಗೆ ಒಳಗೆ ಏನಿದೆ ಅಂತಂದ್ರೆ ಟೇಸ್ಟ್ ಬಡ್ಸ್ ಅಂತ ರುಚಿಸುವ ಗ್ರಂಥಿಗಳು, ರಸ ಗ್ರಂಥಿಗಳು. ಅದಕ್ಕೆ ನಾಲಿಗೆಗೆ ಸಂಸ್ಕೃತದಲ್ಲಿ ರಸನ ಅಂತ ಕರೀತಾರೆ. ಬರೋದು ಕೊಟ್ಟೆ ನೋಡಿ ಶಬ್ದ ರಸನ, ಅದ್ರ ಮೇಲಿಂದ ರಸನ ಅನ್ನೋ ಹೆಸರಿದ್ದಾರೆ. ನನಗೆ ಕಾಣಿಸ್ತೀನಿ ರಸನ, ರಸನ ಜ್ಯೂಸ್, ರಸನ ರಸ ಗ್ರಂಥಿಗಳು. ಈ ರಸಗ್ರಂಥಿಗಳು ವಸ್ತುವನ್ನ ಗುರುತಿಸ್ತವೆ. ಆ ವಸ್ತುವನ್ನು ಗುರುತಿಸಿದ ನಂತರ ನಮ್ಮ ಬೇಕು ಬೇಡಗಳು, ಇಷ್ಟ ಅನಿಷ್ಟಗಳು, ಅವುಗಳಲ್ಲಿ ಮೋಹಗಳು, ಅವುಗಳ ಸಂಗ್ರಹವೇ ನಮಗೆ ಪ್ರಾಪ್ತಿಯಾಗ್ತದೆ. ಗೊತ್ತಾಗಲಿಲ್ಲ, ಇವುಗಳೆಲ್ಲದರಿಂದಲೂ ಬಿಡಿಸಿಕೊಂಡು ಆ ಪ್ರಮಾಣವನ್ನು ಪ್ರಯೋಗ ಮಾಡುವಂತಹ ಗುರುಗಳಲ್ಲಿದ್ದರು. ಇದನ್ನು ಅರ್ಥ ಮಾಡ್ಕೊಳ್ಳಿ, ನಾ ಈವರೆಗೂ ಹೇಳಿದೆ ನಿಮಗೆ, ಇವು ಪ್ರಮಾಣಗಳು. ಒಬ್ರು ಪಟ್ಟ ಅಂತ ಹೇಳ್ಬೇಕು, ಏನು ಪ್ರಮಾಣಗಳು? ಪ್ರತ್ಯಕ್ಷ ಪ್ರಮಾಣಗಳು. ನಾ ಹೇಳ್ಕೊಡ್ತೇನೆ, ಪ್ರತ್ಯಕ್ಷ, ಅನುಮಾನ, ದೃಷ್ಟಾಂತ, ಅರ್ಥಾಪತ್ತಿ, ಅನುಪಲಬ್ಧಿ. ಕರೆಕ್ಟಾ? ಈ ಐದು ಪ್ರಮಾಣಗಳು, ಈ ಐದು ಪ್ರಮಾಣಗಳು ವ್ಯಾವಹಾರಿಕವಾಗಿ ಜ್ಞಾನವನ್ನು ಪಡೀಲಿಕ್ಕೆ ನಮಗೆ ಲಭ್ಯ ಇವೆ. ಹೊರಗಡೆ ಸಾಕಷ್ಟು ಚಪ್ಪಲಿವೆ, ನಮ್ಗೆ ಜ್ಞಾನ ಆಗಿಬಿಡ್ತು. ನಮಗೆ ಜ್ಞಾನ ಆಗಿಬಿಡ್ತದೆ. ಏನು ಜ್ಞಾನ ಆಗಿಬಿಡ್ತದೆ? ಇಷ್ಟ ಚಪ್ಪಲಿ ನಮಗೆ ಏನೋ ಫಂಕ್ಷನ್ ನಡೆದಿದೆ, ಸಾಕಷ್ಟು ಜನ ಇದ್ದಾರೆ, ಜನರನ್ನು ನೋಡಿ ಜನ ಇದ್ದಾರೆ ಅಂತ ಇದ್ದೀರೋ ಅಥವಾ ಚಪ್ಪಲಿ ನೋಡಿ ಜನ ಇದ್ದಾರೆ ಅಂತೀರೋ? ನೋಡಿದ್ದು ಚಪ್ಪಲಿ, ಆದದ್ದು ಜ್ಞಾನ, ಜನ ಅನುಮಾನ ಪ್ರಮಾಣ. ನೋಡಿದ್ದು ಹೊಗೆ, ತಿಳಿದಿದ್ದು ಬೆಂಕಿ. ಈ ಇಂದ್ರಿಯಗಳನ್ನ ಹೇಗೆ ನಾವು ಪ್ರಯೋಗಿಸುತ್ತೇವೆಯೋ ಹಾಗೆಯೇ ಈ ಶಾಸ್ತ್ರ ವಾಕ್ಯಗಳನ್ನ ಪ್ರಯೋಗಿಸಬೇಕಾಗ್ತದೆ. ಇವುಗಳನ್ನ ಪ್ರಯೋಗಿಸಲಿಕ್ಕೆ ಹೇಗೆ ನಮ್ಮದೇ ಆದ ಒಂದು ಮೆಥಡ್ ಇದೆಯೋ ಹಾಗೆಯೇ ಈ ವಾಕ್ಯಗಳನ್ನು ಪ್ರಯೋಗಿಸುವಂತಹ ಸದ್ಗುರುಗಳಲ್ಲಿ ಅವರ ಗುರುಗಳಿಂದ ಪಡೆದಂತಹ ಒಂದು ಸಂಪ್ರದಾಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ಮೆಥಡಾಲಜಿ ಅಂತ ಕರೀತಾರೆ. ಅಥವಾ ಕನ್ನಡದಲ್ಲಿ ತಿಳಿಸಿ ಹೇಳುವ ಪ್ರಕ್ರಿಯಾ ಅಂತ ಕರೀತಾರೆ. ಆ ಪ್ರಕ್ರಿಯೆ ಸಂಪ್ರದಾಯದಲ್ಲಿ ಯಾರು ಬಂದಾರೋ ಅವರಿಂದಲೇ ನಾವು ಈ ಉಪದೇಶವನ್ನು ಪಡ್ಕೋಬೇಕು. ಅವರವರದೇ ಅವರವರ ಕಣ್ಣಿಗೆ ನಂಬರ್ ಬಂದಾಗ ಆತ ಅದೇ ಗ್ಲಾಸ್ ಹಾಕೋಬೇಕು. ಹಂಗ ಇದು ಕೂಡ ನಮಗೆ ಚಶ್ಮಾ ಬಂದದ ಅಂತೇಳಿ ಯಾರ್ಯಾರ್ದು ಚಶ್ಮಾ ಹಾಕೊಂಡ್ರೆ ಇದ್ದ ಕಣ್ಣು ಕೆಟ್ಟು. ಸಂಪ್ರದಾಯ ಅಂದ್ರೆ ಹಾಗಿರ್ತದೆ, ಆ ಸಂಪ್ರದಾಯದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ನೀವು ಒಂದು ಕೆಲಸ ಮಾಡಿ, ಮೊದಲು ಸಂಪ್ರದಾಯ ಏನು ಅಂತ ಹೇಳಿಕೊಟ್ಟಿರಿ, ಆಮೇಲೆ ನಾವು ಹುಡುಕ್ತೇವೆ ಸಂಪ್ರದಾಯ ಎಲ್ಲದ ಏನು. ದುರ್ದೈವ, ಸಂಪ್ರದಾಯ ಏನದು ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತೆ ನಮ್ಗೆ ಹೇಗೆ ಗೊತ್ತಾಗಬೇಕು? ಆದರೂ ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ, ಶಾಸ್ತ್ರವನ್ನ ಪ್ರಮಾಣವೆಂದು ಸ್ವೀಕರಿಸಿರಬೇಕು ಮತ್ತು ಅದೇ ಸಂಪ್ರದಾಯದಲ್ಲಿ ಅವರು ಅದನ್ನು ಪಡೆದಿರಬೇಕು. ಅದಕ್ಕೆ ಋಷಿಕೇಶಕ್ಕೆ ನೀವು ಓದಿದ್ದಾದರೆ ಅಲ್ಲಿ ಭಿಕ್ಷಾ ಚೌಲ್ಟ್ರಿ ಅಂತಿರ್ತ. ಚೌಲ್ಟ್ರಿ ಅಂತಂದ್ರೆ ಏನು? ಛತ್ರ. ಭಿಕ್ಷಾ ಛತ್ರಗಳು, ಖಾಲಿ ಕಂಬಳಿ, ಖಾಲಿ ಕಂಬಳಿ ವಾಲ ಛತ್ರ, ಪರಮಾರ್ಥ ನಿಕೇತನ ಛತ್ರ, ನೇಪಾಳಿ ಛತ್ರ, ಇವು ಛತ್ರ ಅಂದ್ರೆ ಅಲ್ಲಿ ನಿಮಗೆ ಮಧ್ಯಾಹ್ನ ಭಿಕ್ಷಾ ಸಿಗುತ್ತೆ. ಮೂರು ದಿವಸ ಹೋಗಿಲ್ಲ ನಾನು, ಭಿಕ್ಷಾ ಸಿಗುತ್ತೆ. ಕಾಳೆ ನಿಂತ್ಕೋಬೇಕು, ಸಾವಿರಾರು ಮಂದಿ ಕಾಳೆ ಹಸಿರು ನನಗೆ ತಿಂಡಿ ಕೊಟ್ಟಿರಲಿಲ್ಲ. 10 ಗಂಟೆಗೆ ಒಂದಿಲ್ಲ ಈ ಊಟನ ಒಂದಿಲ್ಲ, ಅಲ್ಲಿ ಕಾಳೆ ನಿಂತಿರ್ಬೇಕು. ಅವರು ಬೆಂಚ್ ಹಾಕೊಂಡು ಬೆಂಚ್ ಮ್ಯಾನ್ ನಿಂತಿರ್ತಾರೆ, ಆ ಬೆಂಚ್ ಮ್ಯಾನ್ ನಿಂತಿರ್ತಾರೆ. ನಿಮ್ಮದು ಕತ್ತೆ ಇಲ್ಲ, ಕಮಂಡಲ್ ಇಲ್ಲ, ಡಬ್ ಇಲ್ಲ, ಏನೂ ಇಲ್ಲ. ಕೆಲವು ಮಂದಿ ಅದು ಡಬ್ ಇರ್ತಾರೆ, ಸ್ಟೀಲ್ ಡಬ್ಬಿ ಕ್ಯಾರಿಯರ್ ಡಬ್. ಅವ್ ನಾವು ಜಸ್ಟ್ ಸನ್ಯಾಸವನ್ನು ಹೊರಗೆ ಬಂದಿದ್ವಿ. ಸ್ವಾಮೀಜಿ ಹೇಳಿದ್ರು ಒಂದು ಮೂರು ದಿವಸ ಬಿಚ್ಚಾರ ಹೋಗಿ ಒಂದು ಹೋಗಿ ಏನು ಏನು ತಗೊಂಡಿಲ್ಲ, ಹಿಂಗೆ ಹಿಂಗೆ ಕೈಗಿಡಿದ್ರು ಆಗ್ತದೆ ಭಾಪ್ಕೊಂಡು ಬಿದ್ದು ಕೈಗೆ ಏನಂತ ನೋಡ್ತೀವಿ. ಇಷ್ಟು ದಪ್ಪ 4 ಚಪ ಸುಮಾರು ಕೈಗೆ ಇಷ್ಟು ದಪ್ಪ ಇರ್ತದೆ ಚಪಾತಿ ಬಿತ್ತು. ಅದನ್ನ ಹಿಂಗ ಹಿಂಗ್ ಮಾಡೋದು, ಅದನ್ನ ಹಿಂಗ್ ಮಾಡೋದು ಸ್ವಲ್ಪ ಅರ್ಧ ಸುರುಳಿ ನೋಡಿ ಮುಂದೆ ಹೋಗ್ತಾರೆ ಸುರಿತಾರ ಸಾಂಬಾರ್ ಮುಗಿ ಚಪಾತಿ ಅದು ಸಾಂಬಾರ್ ಸುರುಳಿ ಅಂತ. ಅವಾಗ ಮತ್ತೆ ಮೊದಲೇ ಕೂಡ ಹೋದಾಗ ಕೇಳ್ತಾರೆ ಆಪ್ಕಾ ಪಟ್ಟಾ ಕ್ಯಾ ಹೇ, ಪಟ್ಟ ನೀವು ಹೇಳ್ಬೇಕು ನಿಮ್ ಪಟ್ಟ, ನಿಮ್ ಪಟ್ಟ ಅಂದ್ರೆ ಏನ, ನಿಮ್ ನಿಮ್ ಹೆಸರು, ನಿಮ್ ಗುರುಗಳ ಹೆಸರು, ಅವ್ರ ಗುರುಗಳ ಹೆಸರು, ಅವ್ರ ಗುರುಗಳ ಹೆಸರು. ಆಗಲ್ಲ ಅಚ್ಛಾ ಕೈಲಾಸಾಂಶು ಪಚ್ಚಾ ಹೇ, ಅಚ್ಛಾ ಆಪ್ ದಯಾನಂದ ಸ್ವಾಮಿಗೆ ಸಾಧು ಹೇ, ಅವ್ರಿಗೆ ಭಾರಿ ಪರಿಚಯ. ಆಜ ಆಜ ಆಜ ಆಮೇಲೆ ಸುಮ್ಮನೆ ಅಲ್ಲ ಭಿಕ್ಷಾ ನಾಂತ್ಯ ಅಂದ್ರೆ ಭಿಕ್ಷೆ ಹೇಳಬೇಕಾದ್ರೆ ಭಿಕ್ಷಾ ಮಂತ್ರ ಅಂತ ಒಂದಿತ್ತು. ಭಿಕ್ಷಾ ಓಂ ನಮೋ ನಾರಾಯಣ ಭಿಕ್ಷಾ ಮಂತ್ರ ಹೇಳ್ಬೋದು. ಇವತ್ತು ನೀವು ಚತುರ್ದಶಿ ಪಾಸ್ ಆದ್ರೆ ಇದೆಲ್ಲ ಪರ್ಫೆಕ್ಟ್ ಆಗಿ ಆದ್ರೆ ಮುಂದೆ 4 ಚಪಾತಿ ಕೈ ಕೊಡ. ಇದು ಸಂಪ್ರದಾಯ, ಬರೇ ನೀವು ಸಂಪ್ರದಾಯ ಹೇಳಿಬಿಟ್ಟು ಸಾಕ. ಇವನಿಗೆ ಜ್ಞಾನ ಆಗೇದ ಇಲ್ಲೋ, ಇವ ಅಭ್ಯಾಸ ಮಾಡಿದಾನಿಲ್ಲೋ, ಇವ ಅಧ್ಯಯನ ಮಾಡಿದಾನಿಲ್ಲೋ ಗೊತ್ತಾಗ್ಬಿಡ್ತದೆ. ಕ್ಲೀನ್ ಆ ಸಂಪ್ರದಾಯದಲ್ಲಿ ಯಾರು ಇರ್ತಾರೋ ಅವರು ಅವಶ್ಯವಾಗಿಯೂ ಅವರ ಗುರುಗಳು ಅಧ್ಯಯನ ಮಾಡಿಸೇ ಬಿಡ್ತಾರೋ. ನೀವು ಪರಿಪೂರ್ಣ ಆನಂದ ನೋಡ್ತೀರಿ ಟಿಟಿಡಿ ಚಾನೆಲ್ದೊಳಗೆ, ಚಿಕ್ಕಬೋಧಾನಂದ ಲಕ್ಷ ಕೇಳ್ತೀರಿ, ಚಿದ್ರೂಪಾನಂದ ಲಕ್ಷ ಕೇಳ್ತೀರಿ ಉದಯ ಟಿ ವಿ ಒಳಗೆ. ಇವಿಷ್ಟೆಲ್ಲ ನೀವು ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಒಂದೇ ಥರ ಇರ್ತದೆ? ಇನ್ನು ಯಾಕೆ ಗೊತ್ತು ನಿಮಗೆ ಒಂದೇ ಥರ ಸ್ವಾಮಿ? ನಾವು ಕೇಳಲ್ಲ ಪೂಜೆ ಸ್ವಾಮಿ ಕೇಳಿ ಹಂಗೆ ಹೇಳ್ತಾರೆ ಇಲ್ಲ. ಅವಾಗ ಗುರುತಿಸ್ಬೇಕು ಇವರು ಯಾವ ಸಂಪ್ರದಾಯದಲ್ಲಿದ್ದಾರೆ. ಆರ್ಷ ವಿದ್ಯಾಪೀಠ ದಯಾನಂದ ಸಂಪ್ರದಾಯ ಪ್ರಮಾಣಗಳನ್ನು ಪ್ರಯೋಗ ಮಾಡಬೇಕಾಗುತ್ತದೆ. ಇದನ್ನು ನಾನು ಹೇಳಿ ಬಯಸ್ತೇನೆ, ಪ್ರಮುಖವಾದ ವಿಷಯ. ಎಲ್ಲ ಬೀಗದ ಕೈಗಳು ಯಾಕಿರ್ತಾವೆ ಅಂತಂದ್ರೆ ಬೀಗ ತೆಗಿಲಿಕ್ಕೆ. ಹೌದಾ? ಹ್ಞೂ. ಬೀಗದ ಕೈಗಳು ಯಾಕಿರ್ತಾವೆ? ಬೀಗ ತೆಗಿಲಿಕ್ಕೆ ಆ ಬಾಗಿಲ ಬೀಗ ಹಾಕ್ಯಾರ. ಸವಿತ ಬಗಿನಿ ಒಂದು ಗೊಂಚಲ ತಂದು ಕೊಡ್ತಾಳ, ಕೊಟ್ಟ ಮೇಲೆ ನಾವೀಗ ಬೀಗ ತೆಗಿಬೇಕು. ಇದು ಇಷ್ಟು ಕೈಗಳವ, ಕೈಗಳಿರೋದ್ರಾಗಿ ಬೀಗ ತೆಗಿಲಿಕ್ಕೆ ಯಾವ್ದರ ಕೈ ತೆಗೀತದ? ಅದು ಬರಲ್ಲ ನೀ ಬರಲ್ಲ. ಅವ್ರು ಹೇಳಿ ನಂಬರ್ ಹುಡುಕ್ಬೇಕು, 332 ಅಂತ ನಂಬರ್ ಇತ್ತು. ಆ 332 ನಂಬರ್ ಹುಡುಕಿ ತೆಗಿತೀರಿ, ಹಾಕ್ತೀರಿ, ಅದನ್ನು ತೆಗೆಯುವ ಪ್ರಯತ್ನ ಮಾಡ್ತೀರಿ, ತಕ್ಕೊಳ್ಳೋದೆ ಒದ್ದಾಡಿದ್ದ ಒದ್ದಾಡಿ ಧೋ ಧೋ ಧೋ ಮಳೆ ಬರ್ತಾ ಇದೆ. ತಗಡೆಲ್ಲ ಹಾರಿದೆ, ಓಡ್ತಾ ಇದೆ, ತಲೆ ಮೇಲೆ ಬೀಳ್ತಾ ಇದೆ, ಛತ್ರಿ ತಂದಿಲ್ಲ, ಭಗಿನಿ ಕೊಟ್ಟು ಬಿಡ್ತಾರೆ, ಓದ್ ಬಿಡ್ತಾರೆ, ಬಾಗ್ಲ ತಂದ್ರೆ ಒಳಗೆ ಹೋಗ್ಬೇಕಾಗಿದೆ. ಇಷ್ಟು ಗಡಿಸರ ಪ್ರಶ್ನೆ ಅಂತ ಬಂದಾಗ ನಾವು ಕೂತು ಭಗಿನಿ ತೆಗಿಲಿಕ್ಕೆ ಬರ್ತಾ ಇಲ್ಲ ಅಂತ ಕೂತೀವಿ. ಆವಾಗ ಅವ್ರು ಬರ್ತಾರೆ, ಓ ಆಗೆಲ್ಲ ತೆಗೆಯೋದು ಅಂತಾರೆ, ಮತ್ತೆ ನ್ಯಾಯ ತೆಗೆಯೋದು ಅಂತ ಹೇಳಿ ಆವಾಗ ಮಾಡ್ತಾರೆ. ಏನ್ ಮಾಡ್ತಾರೆ, ಎರಡು ಸಲ ತೆಗಿತಾರೆ, ಮೂರು ಸಲ ಹಾಕ್ತಾರೆ, ಒಂದ್ ಸಲ ತೆಗಿತಾರೆ. ಅವಸ್ಥೆ ಎರಡು ಸಲ ತೆಗಿಬೇಕೆ, ಮೂರು ಸಲ ಹಾಕ್ಬೇಕೆ, ಆಮೇಲೆ ಒಂದ್ ಸಲ ತೆಗಿಬೇಕು. ನಿಮ್ ಗಾಯತ್ರಿ ಬೆಂಗಳೂರು ಗಾಯತ್ರಿ ನಗರ ಆಶ್ರಮದ ಹಣೆ ಬರ ನನಗೆ ಇವತ್ತಿಗೂ ತೆಗಿ ಬರಂಗ. ಅವು ಒಂದು ಹಿಂಗ್ ಆಗ್ಬೇಕು, ಆಮೇಲೆ ಒಂದು ಉಲ್ಕ ಮಾಡಿ ಆಗ್ಬೇಕು, ಮತ್ತೊಂದ್ಸಲ ಹಿಂಗ ಆಗ್ಬೇಕು, ಅದನ್ನ ಎರಡು ಸಲ ತೆಗಿಬೇಕು. ನೀವು ಸಂಪ್ರದಾಯದಲ್ಲಿ ಬಂದಿದ್ರೆ ನಿಮಗೂ ಗೊತ್ತಾಗ್ತದೆ. ಆವಾಗ ಇವಾಗ ಇವರು ಉಪನ್ಯಾಸಕ್ಕೋದೆ, ಆವಾಗ ಇವಾಗ ಅವರು ಉಪನ್ಯಾಸಕ್ಕೋದೆ, ಬೀಗರಿಕೆ ಏನು ಸಿಗ್ತದೆ? ಬೀಗರಿಕೆ ಸಿಕ್ಕರೂ ಕೂಡ ಆ ಬೀಗರಿಕೆ ಉಪಯೋಗ ಮಾಡೋದನ್ನ ಗೊತ್ತಾಗುದಿಲ್ಲ. ನಿಟ್ಟಿನಿಂದ ಇರಬೇಕು, ಗಮನವಿಟ್ಟು ಇರಬೇಕು, ಡೆಡಿಕೇಟ್ ಆಗಿರಬೇಕು, ಕಮಿಟೆಡ್ ಆಗಿರಬೇಕು. ಸಂಪ್ರದಾಯ ಹಾಗೆ, ಇವರು ಸದ್ವಿದ್ವಾನ್, ಇವರು ಜ್ಞಾನಿಗಳು, ಇವರು ಸದ್ಗುರುಗಳು, ಇವರು ಆಚಾರ್ಯರು ಅನ್ನುವುದನ್ನು ಗುರುತಿಸಬೇಕಾದ ಮೊತ್ತ ಮೊದಲು ಏನ ಲಕ್ಷಣ, ಅವರು ಶಾಸ್ತ್ರ ಪ್ರಮಾಣವನ್ನು ಸ್ವೀಕರಿಸಿರಬೇಕು ಮತ್ತು ಪ್ರಮಾಣವನ್ನ ಪ್ರಯೋಗ ಮಾಡುವ ಕಲೆ ಗೊತ್ತಿರಬೇಕು. ಕಲೆ ಕಲೆ ಕಲೆ ಇತಿಹಾಸ ಇಟ್ಸ್ ಓನ್ ಟೆಕ್ನಿಕ್ ಕಮ್ಸ್ ಅಲಾಂಗ್ ವಿತ್ ಸಂಪ್ರದಾಯ. ಎರಡನೆಯ ಸಂಗತಿ, ನಮ್ಮ ಸೊಕ್ಕನ್ನ, ನಮ್ಮ ಬುದ್ಧಿಯ ಸೊಕ್ಕನ್ನ ಮುರಿಯುವಂತಹ ತರ್ಕ ಅವರತ್ರ ಇರಬೇಕು. ಮೂರನೆಯ ಸಂಗತಿ, ಸಾರ್ವತ್ರಿಕ ಅನುಭವ. ಈ ಮೂರುಗಳನ್ನ ಹೊಂದಿದ್ರೆ ಸಾಕು, ಅದು ಬ್ರಹ್ಮಿಷ್ಟ ಹೌದಲ್ಲ, ನೀವು ನೋಡೋ ಅವಶ್ಯಕತೆನೇ ಇಲ್ಲ. ಸ್ವಾಮೀಜಿ ನಾವು ಭಾರಿ ಇಷ್ಟ ಆಗೋದು, ನಿಮ್ಗೆಲ್ಲ ಭಾರಿ ತರ್ಕ ಚೆನ್ನಾಗಿಲ್ಲ, ಆದ್ರೆ ನೀವು ಬ್ರಹ್ಮಜ್ಞಾನಿಗಳು ಹೌದಲ್ಲ. ಇವಾಗ ನೀಟ್ ಟು ಆಸ್ಕ್ ದಿ ಕ್ವೆಶ್ಚನ್. ಶಂಕರಾಚಾರ್ಯ ಹೇಳ್ತಾರೆ, ನಿನಗೆ ಶ್ರೋತ್ರಿಯ ಸಿಕ್ಕಿಬಿಟ್ಟು ಸಾಕು. ನಾವು ಔಪಚಾರಿಕವಾಗಿ ಶ್ರೋತ್ರಿಯರು ಬ್ರಹ್ಮನಿಷ್ಠನು ಆಗಿರಬೇಕು ಅಂತ ಹೇಳಿದ್ರೂ ಕೂಡ ನಿನಗೆ ಶ್ರೋತ್ರಿಯನ್ನು ಸಿಕ್ಕರೆ ಸಾಕು. ಅವನಿಗೆ ಜ್ಞಾನವಾಗದೇ ಹೋಗಿ ಚಿಂತೆ ಇಲ್ಲ, ನಿನಗೆ ಜ್ಞಾನ. ನೀನು ಶ್ರೋತ್ರಿಯನ್ನು ಆಗ್ತೀಯ, ಬ್ರಹ್ಮನಿಷ್ಠನು. ಇಂಥ ಗುರುಗಳನ್ನ ಸಮೀಪಿಸಿ ಬಯಸಿ ಸಮೀಪಿಸಿ ಹೋಗು. ನಿಮ್ಮಲ್ಲಿ ಸತ್ಪಾದುಕ ಸೇವ್ಯತ, ಅವರ ಸೇವೆಯಲ್ಲಿ ತೊಡಗು. ಅವರ ಪಾದ ಸೇವೆಯಲ್ಲಿ ತೊಡಗು. ಇಷ್ಟು ಹೇಳ್ಬಿಟ್ರಿ ನೋಡ್ರಿ, ನಮ್ಮ ಬಳ್ಳಾರಿ ಜನರಿಗೆ ಖುಷಿಯೋ ಖುಷಿ. ಪಾದುಕ ಸೇವೆಕ, ಪಾದ ಕಸ್ಕೊಂಡಿದ್ದ ಕಸ್ಕೊಂಡಿದ್ದು, ಪಾದ ಮೇಲೆ ಬಿದ್ದಿರ್ಬಿಟ್ಟು ಬ್ಯಾಸರನ ಎಷ್ಟು ಸಲ ಪಾದ ಕೊಟ್ಟರು ಬ್ಯಾಸ. ಜೀವನ ಸಾರ್ಥಕ, ನಮಗೆ ಪಾದ ಸಿಕ್ಕಬೇಕು ಸಾರ್ಥಕ. ಶಗಣಿ ಏನೇನು ಸಾರ್ಥಕ, ಉತ್ತಮಂಡ ಉಪನ್ಯಾಸ ಉಪದೇಶ ಕೇಳಿ, ಉಪದೇಶ ಪಡ್ಕೊಳ್ಳಿ, ಉಪದೇಶ ಚಿಂತನೆ ಮಾಡ್ರಿ. ನೀವ ಹೇಳ್ತೀವಿ ಸರ್, ಈ ಪಾದುಕ ಸೇವ್ಯತ. ಏನು ಪಾದ ಸೇವಾ? ಪಾದ ಮುಟ್ಟೋದೇ ಸೇವಾ, ಪಾದ ಜಗ್ಗೋದೇ ಸೇವಾ. ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಇಪ್ಪತ್ನಾಲ್ಕನೇ ಇಸ್ವಿಗೆ ದೇವರಿತ್ತು ಅಂತ. ಒಳ್ಳೆ ಸುಬ್ಬೂರು ಸ್ವಾಮೀಜಿ ದೇಹ ಬಿಟ್ಟಿದ್ದೆ ಅವಾಗ ಸಚ್ಚಿದಾನಂದ ಹೊಸ ಕನ್ಫ್ಯೂಷನ್ ಅದೆಲ್ಲ ಒಂದೇ ಟೈಮ್ಗೆ ನಾನು 74 ಅಂತ ನಾನು ಅನ್ಕೊಂಡಿದ್ದೀನಿ. 74 ನಾಲ್ಕನೇ ತಾರೀಕು ಎಲ್ಲ ಪುತ್ರಿರ್ಬೇಕು ನೋಡಿ. ಸೊ ಈ ಶ್ರೀಧರ ಸ್ವಾಮೀಜಿ ಪಾದ ಪೂಜೆಗೆ ಕರೀತಿದ್ರು ಜನ. ಅವರಿಗೆ ಅವರು ಅವಧೂತರು, ಶ್ರೀಧರ ಸ್ವಾಮೀಜಿ ಅವಧೂತರು. ಅವರಿಗೆ ಈ ಶರೀರದ ಮೇಲೆ ಈ ವ್ಯವಹಾರದ ಮೇಲೆ ಎಚ್ಚರ ಇದ್ದಿದ್ದರು. ಯಾವಾಗಲೂ ಅವಧೂತರು ದತ್ತ ಅವತಾರ ಅಂತ ಕರೀತಾರೆ ಶ್ರೀಧರ ಸ್ವಾಮಿಗಳು. ಅಲ್ಲಿ ಸಾಗರದಲ್ಲಿ ಅಗ್ರಹಾರ ಅಂತಿದೆ, ಅಗ್ರಹಾರದ ಒಂದು ಮನೆಯಲ್ಲಿ ಪಾತ್ರೆಗೆ ಕಣ್ಣು ಅವರು ಥರ ಬಂದು ಕೂತ್ಕೊಂಡು ಪಾದ ಕೆಳಗಿದ್ದಿದ್ರು. ಅವರ ಕುಂಕುಮ ಎಲ್ಲ ಎತ್ತಿ ಪೂಜೆ ಮಾಡಿ ಆಮೇಲೆ ಕಾಯಿ ಹೊಡೆಯೋ ಪ್ರಸಂಗ ಬಂತು. ಅವ್ರು ಕಾಯಿ ಹೊಡೆಯೋದು, ಅವ್ರ ಕಾಯಿ ತೊಗೊಂಡು ಹೊಡೆದ್ರು, ಇವ್ರ ಕಾಯಿ ತೊಗೊಂಡು ಹೊಡೆದ್ರು, ಎಲ್ಲರೂ ಕಾಯಿ ತೊಗೊಂಡು ಹೊಡೆದ್ರು. ಆ ನಂತರ ಕಾಯಿ ತೊಗೊಂಡು ಹೊಡೆದ್ಮೇಲೆ ಅವರು ಅಕ್ಕಪಕ್ಕದವ್ರಿಗೆ ಏನಮ್ಮ ಹೊರಡೋಣ ಅಂತ ಕೈ ಮಾಡಿದ್ರು. ಅವ್ರನ್ನ ಹಿಡ್ಕೊಳ್ತಾರೆ, ಇವ್ರು ಬಂದರು ಕಾಲು ನಡೆಯಬೇಕು, ಕಾಲು ನೆನೆಸ್ಕೊಳ್ತಾರೆ. ನೋಡ್ತಾರೆ ಅವರ 15-20 ಕಾಯಿಗಳನ್ನು ಅವ್ರ ಪಾದಕ್ಕೆ ಬರ್ತಾರೆ ಆಗಿದ್ದರು ಇಷ್ಟು. ಅದು ಉಳಿದಲ್ಲ ಅದು ರಕ್ತ ಎಲ್ಲ ಅಂಟ್ಕೊಂಡದ್ರೆ ಅವ್ರೇನು ತಗೊಂಡಾಗ ಕುಂಕುಮ ಹಚ್ಚಿಕೊಟ್ಟಾರ ಅಂತ ಹೇಳ್ತವ್ರು. ಎಲ್ಲ ಹತ್ತುಕೊಂಡಾಗ ಹೋಗಿ ಹತ್ತುಕೊಂಡಾಗ ಹೋಗಿ ತಪ್ಪಾದುಕ ಗುರುಗಳ ಪಾದ ಸೇವಾ ಅಂದ್ರೆ ಹಿಂಗ್ ನೋಡುದು. ಅವ್ರಿಗೆ ಎಷ್ಟು ನೋಡ್ತಿದ್ರು ಹೌದು ಮಹಾಜ್ಞಾನ. ಅವರ ಉಪದೇಶಗಳನ್ನು ಹಾಗೆ ಕೊಡ್ತಿದ್ರು ಅಲ್ವ. ಅವ್ರ ಉಪದೇಶದ ತಂದ್ರೆ ಶ್ರೀಧರ ಸ್ವಾಮೀಜಿ ಇಂತ ನಕ್ಷತ್ರಗಳಾಗಿದೆ. ಅವ್ ಎರಡೂ ಹೆಬ್ಬೆರಳು ಹಿಂದಿಕೊಂಡು ಹೀಗೆ ಎತ್ತುತ್ತಾರ. ನಾವು ನಿಂತಿರ್ತೇವಲ್ಲ, ನಾವು ನಿಂತಿರ್ತೇವೆ. ಈ ಇದೇ ಇದೇ ಅಷ್ಟೊಂದು ವಿಕಾಸರ ಆಗಿದೆ. ನಾ ತೆಂಗಿನ ಮರ ಹತ್ತಿದ್ದೆ, ಆ ತೆಂಗಿನ ಮರಕ್ಕೆಲ್ಲ ಗೊಬ್ಬರ ಹಾಕಿ ನೀರು ಬಿಡ್ತಾ ಇದ್ದೆ. ಕಾಲ ಕೆಟ್ಟದಾಗಿದ್ದು ಚಕ್ರಿ ಹಾಕೊಂಡಿದ್ದೆ, ಹಾಕೊಂಡು ಅಲ್ಲಿ ಬೇಕಲ್ಲ. ಒಬ್ಬ ಮನುಷ್ಯ ಬಂದ ಮಳೆಗೊಂಡು ನೋಡ್ಕೊಂಡು ನಾನು ಹಿಂಗೆ ನೋಡಿದೆ, ಮತ್ತೆ ಕೆಲಸ ಮಾಡ್ತಿದ್ದೆ, ಮತ್ತೆ ಹಿಂಗೆ ನೋಡ್ಕೊಂಡು ಆಮೇಲೆ ಏನಪ್ಪ ಚೆನ್ನಾಗಿದೆಯಾ ಹೋದ್ರೆ ಬರ್ರಿ ಬರ್ರಿ ಕೆಲಸದಪ್ಪ ಈಗೇನು ಬರ್ರಿ ನಮಸ್ಕಾರ ಮಾಡಿ ಬರ್ರಿ. ನೀನು ನಮಸ್ಕಾರ ಮಾಡಿದ್ರು ನನಗೆ ಆರ್ಡರ್ ಮಾಡ್ತಿ ನಾ ಬರ್ತೀನಿ ಭಾಳ ಕೆಲಸ ಬರ್ರಿ ನಮಸ್ಕಾರ ಮಾಡ್ಬೇಕು. ಆಮೇಲೆ ಬಂದೆ, ಬಂದ್ಮೇಲೆ ಸರಿ ಬಿಡ್ರಿ ಸಬ್ಬ ಸೇರಿ ಇವನ ಅಂತ ನಾ ಸಪ್ರೇಟ್ ಬಿಟ್ಟೆ. ಏ ಹೆಂಗ ಹೇಳ್ತಾನೆ ಕೇಳ್ಬೇಕ್ರಿ, ಅವ್ರಿಗೆ ಖತರ್ನಾಕ್ ರೈತರುಗಳೆಲ್ಲ ಇದ್ದು ಅವ್ರಿಗೆ ಖತರ್ನ ನೋಡಿ ಗುಲಾಬ್ಜಾಮ್ ಕೊಡ್ತಾನ ಅದೆಲ್ಲ ಒಳಗೆ ಮತ್ತೆ ನಾವು ಒಂದು ಸಾವಿರ ಖರ್ಚು ಮಾಡಿ ಗುಲಾಬ್ ಅಲ್ಲಿಗೆ ಕತ್ತದ. ಆಮೇಲೆ ಬರ್ಬೇಕು, ಬಂದ ಮೇಲೆ ಅವನಿಗೆ ಕೇಳ್ತಾನೆ ಅವಳು ಬಂದ್ಮೇಲೆ ಹಿಂಗೆ ಬಂದು ಎರಡೂ ಹೆಬ್ಬೆರಳು ಹಿಂಗೆ ಎತ್ತಿಬಿಟ್ಟ. ಏ ಏ ಏ ಅಂತ ಹಿಂಗೆ ಕೇಳೋದು ಅದು ನಿಂದ್ರೆ ಅಷ್ಟು ಮಾಡಿ ನಮಸ್ಕಾರ ಮಾಡಬೇಕು. ಜೀವನ ಸಾರ್ಥಕ ಅನ್ನೋ ಭಾವ ಅಧ್ಯಾತ್ಮ ಸಮುದ್ರ ದಾಟಬೇಕು. ಎಲ್ಲ ಮೂಢ ನಂಬಿಕೆ. ಮತ್ತು ಸೇವಾ ಅಂದ್ರೆ ಏನು ಸ್ವಾಮೀಜಿ? ವೆರಿ ಸಿಂಪಲ್. ಗುರುಗಳಿಗೆ ಸುಖವಾಗುವಂತಹ ಯಾವುದೇ ಕಾರ್ಯ ಇಲ್ಲ. ಅವರ ಮನಸ್ಸನ್ನು ಗೆದ್ದುಕೊಳ್ಳುವಂತಹ, ನನ್ನ ಮೇಲೆ ಅವರ ಕೃಪಾದೃಷ್ಟಿ ಸದಾ ಇರುವಂತಹ ಯಾವುದೇ ಕಾರ್ಯ ಇರಲಿ, ಆ ಕಾರ್ಯವನ್ನು ಸೇವಾ ಅಂತ ಭಾವ, ಸೇವಾ ಅನ್ನುವ ಭಾವವನ್ನು ಮಾಡ. ಅದು ಅವರ ಪಾದ ಸೇವಾ ಮಾಡಿದಂತೆಯೇ. ಇಲ್ಲಿ ಕೆಲವು ಮಂದಿ ಇರ್ತಾರೆ ಅವರಂತೂ ಹೇಳಂಗೇ ಇಲ್ಲ. ತಲೆಗಿಟ್ಟರು ಅಂದ್ರೆ ಮ್ಯಾಲೆ ಹೇಳಂಗೇ ಇಲ್ಲ. ನಮ್ಮ ಮುದುಕಿ ಕಾರಣ ಮುದುಕಿ ನಾ ಸುಮ್ಮನಿದ್ರೆ ಕೈ ಕಚ್ಕೊಂಡು ತಲೆ ಮಲಗಿ. ಆಮೇಲೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹಂಗ ಸಿಕ್ಕಿದ ಮೇಲೆ ಅದೀಗೊಂಥರ ಸಮಾಧ ನೋಡ್ರಿ. ಇವತ್ತು ರಾತ್ರಿ ನನ್ನ ತಲೆನೋ ಬರಂಗಿಲ್ಲ. ನೀವು ತಲೆ ಮೇಲೆ ಕೈ ಇಟ್ಟಿಲ್ಲ ಅಂದ್ರೆ ತಲೆನೋ ಬರ್ತೀನಿ. ಅದಕ್ಕೆ ನೀವು ಯಾವಾಗಲೂ ತಲೆ ಮುಟ್ಟಿರಿ. ನಾನು ನಿನ್ನ ತಲೆನೋ ಹೋಗ್ತದೆ ಬರ್ತದೆ ಗೊತ್ತಿಲ್ಲ. ನಿನ್ನ ತಲೆ ಎಣ್ಣೆಲ್ಲ ನನ್ನ ಕೈ ಬಂತಲ್ಲ, ಅರ್ಧ ಕಿಲೋ ಎಣ್ಣೆ ತಲೆ ಹಾಕೊಂಡು ಬರ್ತೀವಿ, ಅದೆಲ್ಲ ನನ್ನ ಕೈಯೆಲ್ಲ ಎಣ್ಣೆ. ಒಬ್ಬರು ಫಲ ಅವರಿಗೆ ಅದಕ್ಕೆ ಏನೋ ಯಾವುದೇ ಪ್ರಕಾರವಾದ ಚಿಂತನೆ ಇಲ್ಲ. ಏನು ಮಾಡು? ಆಶ್ರಮ ಸೇವೆಯನ್ನು ಮಾಡು, ಗುರುಗಳ ಸೇವೆಯನ್ನು ಮಾಡು, ಆಹಾರ ಇತ್ಯಾದಿಗಳನ್ನು ಅವರಿಗೆ ಸುಲಭ ಆಗಿರಬೇಕು. ಸುಖ ಕಾರಣ ಕುರುವಂತೆ ಅವರಿಗೆ ಸುಖವಾಗಬೇಕು ಅನ್ನೋ ರೀತಿಯಲ್ಲಿ ಸೇವೆ. ಸೇವಾನೇ ಒಂದು ಶಿಕ್ಷೆ ಆಗಿಬಿಟ್ರೆ ಯಾವ ಗುರುವ ಸೇವಾ ಮಾಡಿಸ್ಬಿಡ್ತಾರೆ? ಅವರ ಎಂಥದ ಇಬ್ಬರು ಶಿಷ್ಯರಿದ್ದು ಎಂಥದ ಅಂತಾರ. ಆಮೇಲೆ ಕಾಲು ಹೊತ್ತು ಕಾಲು ಕೊಟ್ಟು ಕಾಲು ಹೊತ್ತಬೇಕಾದ್ರೆ ಒಂದು ಸೊಳ್ಳೆ ಬಂದು ಆ ಕಾಲಿ ಕೂತ್ಕೊಂಡು ಹೀಗೆ ಕೊನೆಗದು ಎಲ್ಲಿ ಹೋದ್ರೆ ನನ್ನ ಕಾಲು, ಇದು ನನ್ನ ಕಾಲು, ಇದು ನನ್ನ ಕಾಲು, ಇದು ನನ್ನ ಕಾಲು, ಇದು ನನ್ನ ಕಾಲು. ಕೊನೆಗೆ ಕೊಡ್ಲಿ ತುಂಬ ಬಂದು ಕಾಲ ಅಪ್ಪಟ್ ಮಾಡಿ ಹೋಗ್ತಾರೆ ಇಬ್ರು ಶಿಷ್ಯರು. ಏನೋ ಹೆಸರಿರುತ್ತದೆ ಪರಮಾನಂದ ಶಿಷ್ಯರಪ್ಪ. ಕಾಲು ಓದ್ತೀನಿ, ಕಾಲು ಮುರಿಯೋರು ಇವರೆಲ್ಲ. ಕಾಲ್ ನಮಸ್ಕಾರ ಮಾಡ್ತೇನೆ ಅಂತ ಕೆಳಕ್ಕೆ ಕೆಲವರು ಒಂದ್ಸಲ ನಾ ಎರಡು ಸಲ ಸುಮ್ಮನೆ ಒಂದು ಗುಟ್ಟಿನ ಮಾತಾಡ್ತೀನಿ. ಈ ಪಾದ ಪೂಜಾ ಅಂತ ಏನಿದಲ್ಲ ಇದಷ್ಟು ಖತರ್ನಾಕ್ ಯಾವುದೂ ಇಲ್ಲ. ನಾನು ಹೇಳ್ತೀನಿ ಇದಕ್ಕೆ ಯಾರ್ಯಾರು ಪಾದ ಪೂಜೆ ಮಾಡ್ತಾರೆ ಅವರೆಲ್ಲ ಜುನಾನಿ ಅಂತ ತಿಳ್ಕೊಂಡಿದ್ದೀನಿ. ನೀವು ಅವರಿಗೆಲ್ಲ ನಿಜವಾದ ಭಕ್ತಿ ಇದೆ ಅಂತ ತಿಳ್ಕೊಂಡಿದ್ವಿ. ಏನೇನು ಇಲ್ಲ, ಅದು ಗಂಧ ಕೂಡ ಇರೋದಿಲ್ಲ. ಸುಮ್ಮನೆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ದೊಡ್ಡ ನಾಟಕ ಮಾಡ್ತಾರೆ. ಯಾಕೆಂದ್ರೆ ತಿಳ್ಕೊಳ್ಳಿ, ಯಾರು ಇವತ್ತು ನಮಗೆ ಪಾದ ಪೂಜೆ ಮಾಡ್ಯಾರ ನಾಳೆ ಪಾದುಕ ಪೂಜೆ ಯಾವಾಗ ಮಾಡ್ತಾರೋ ಗೊತ್ತೇಕಾಗುದಿಲ್ಲ. ಒಂದ್ ದಿವಸ ಪಾದುಕ ಪೂಜಾನು ಮಾಡ್ತಾರೆ. ಈ ನಾನ್ ಕಲ್ತೇನಪ್ಪ ಪಾಠ ಬಳ್ಳಾರಿ ಒಳಗೆ ನಂದು ಅಖಾಡ ಅದು ಬಳ್ಳಾರಿ 5 ವರ್ಷ ಅಂದ್ರೆ ನನ್ನ ಅಖಾಡ ಅದು ನಂದು ಒಳ್ಳೆ ಅಖಾಡ. ನಾನು ಅದಕ್ಕೆ ಬಳ್ಳಾರಿ ಉದಾಹರಣೆ ತಗೊಳ್ದನ ಒಂದು ಕ್ಲಾಸ್ ಆಗುದು. ನಾನು ವರ್ಷಗಟ್ಟಲೆ ಅಷ್ಟು ಅನುಭವ ನನ್ನ ಬಳ್ಳಾರಿ. ಐ ಆಮ್ ಹ್ಯಾಪಿ ಅಂಡ್ ಐ ಕಾಂಗ್ರಾಚುಲೇಟ್ ಐ ಆಲ್ವೇಸ್ ಲವ್ ಬಳ್ಳಾರಿ. ಇದ Lord which made me, which made me a teacher, which made me a Swami, which made me an Acharya, that Anubhav Puttanam, that Paduka Sevyasa. Anubhav the Puttin Matama Sevyasa, Bidibhaya, Hunger that it goes. ಯಾರು ಮುಂದೆ ನೀವು ಉದಾಹರಣೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಸ್ವಾಮಿಜಿ ಬಳ್ಳಾರಿ ನೆನಪಾಡ್ಕೊಳ್ಳಿ, ಒಮ್ಮೆ ನೀವು ಮಾಡ್ತಿದ್ರು ನೋಡ್ರಿ ಅಂತ. ಅದು ಸುಮ್ಮನೆ ಕೇಳಿಸ್ಕೊಡ್ರಿ, ಬಿಡಬೇಡ್ರಿ, ಅದನ್ನ ಒಳಗೆ ಇಟ್ಕೊಡ್ರಿ. ನೀವು ಮುಂದೆ ನಿಮ್ಮ ಸಾಧನೆ ಭಾಳ ಅನುಕೂಲ. ಸಾಧನೆಗೆ ಭಾರಿ ಅನುಕೂಲ ಆಗ್ತದೆ. ಲೈವ್ ಲೈವ್ ಬುಕ್ಸ್ ಇದೆಲ್ಲ, ಇದು ಲೈವ್ ಲೈಬ್ರರಿ ಗೊತ್ತಾಯ್ತಲ್ಲ. ಆದ್ದರಿಂದ ಅವರ ಪಾದ ಪೂಜೆಯನ್ನು ಮಾಡಿದ್ದೇನು, ಅವರ ಸೇವೆಯಲ್ಲಿ ತೊಡಗಬೇಕು. ಏನರ್ಥ? ಕಾಯಿಕ ವಾಚಿಕ ಮಾನಸಿಕವಾಗಿ ಅವರಿಗೆ ಹಾಜರಾಗಬೇಕು, ಅವರ ಜೀವನ ಸರಳ ಆಗಿರ್ಬೇಕು, ಅವರಿಗೆ ಸುಖದಾಯಕವಾಗಿರ್ಬೇಕು ಅಂತ ಸೇವೆ ಏನಿತ್ತು ಅದನ್ನು ಮಾಡಬೇಕು. ಬ್ರಹ್ಮ ಏಕ ಅಕ್ಷರಂ ಅರ್ಚತ. ಬ್ರಹ್ಮ ಏಕ ಅಕ್ಷರಂ ಅರ್ಚತ. ಅದು ಹೋಗಿ ಕೂತ್ಕೊಂಡು ಗುರುಗಳು ಸಿಕ್ಕ ಮೇಲೆ ಅವರ ಪಾದದಲ್ಲಿ ಕೂತ್ಕೊಂಡು ಸೇವೆಯನ್ನ ಮಾಡ್ತಾ ಮಾಡ್ತಾ, ಗುರುಗಳೇ ಮಗಳಿಗೆ ವರ ಸಿಕ್ಕಿಲ್ಲ, ಹೇಗಾದ್ರೆ ಮಾಡೋದನ್ನು ಆಶೀರ್ವಾದ ಮಾಡ್ತೀರಾ, ಮಗಳನ್ನ ಕರ್ಕೊಂಡ್ಬರಲ್ಲ, ಇಂಥ ಬುದ್ಧಿ ಇರಬಾರ. ಐಶ್ವರ್ಯ ಕೇಳಿದೆ, ನನ್ನ ಕನಸುಗಳನ್ನು ಕೇಳಿದೆ, ಮಕ್ಕಳನ್ನು ಕೇಳಿದೆ, ಮೊಮ್ಮಕ್ಕಳನ್ನು ಕೇಳಿದೆ, ಸಂತಾನ ಪಾಲಿಸ್ಕೊಂಡೆ, ನೆಬರ್ ಬ್ರಹ್ಮಜ್ಞಾನಿಗಳ ಹತ್ತಿರ ಈ ಸಾಂಸಾರಿಕ ವ್ಯವಹಾರಗಳು, ಸಾಂಸಾರಿಕ ಆಶೆ ಅಂಶಗಳು ಇವುಗಳನ್ನು ಕೇಳಲಿಕ್ಕೆ ಹೋಗಬಾರ್ದು. ಈ ರೇಡಿಯೋದೊಳಗೆ ಟಾಕ್ಸ್ ಕೊಟ್ಟೆ, ಬೆಂಗಳೂರು ರೇಡಿಯೋದೊಳಗೆ ಒಂದು 40-50 ಟಾಕ್ಸ್ ಕೊಟ್ಟೆ. ಅವಾಗ ಇವಾಗ ಹಾಕ್ತಿರ್ತ ಬಿಟ್ಬಿಟ್ಟು ಹಾಕ್ತಿರ್ತ, ನಾನು ಎಲ್ಲಾರನ್ನು ಬಿಟ್ಬಿಟ್ಟೇನಿ. ಆ ಭಾರಿ ಖತರ್ನಾಕವಲ್ಲ ಅವು. 15 ನಿಮಿಷ ಟಾಕ್ಸ್, ಅವ್ರು ಟಾಕ್ಸ್ ಕೊಟ್ಕೊಳ್ಳೆ ಫೋನ್ ಬಂದಿಸ್ತು. ಅವರು ಎಂತೂ ವಿಚಿತ್ರ ವಿಚಿತ್ರವಾದ ಫೋನ್ಗಳು. ಸ್ವಾಮೀಜಿ ನೀವೇ ಚಿತ್ರಪಾನ ಸ್ವಾಮೀಜಿನಾ? ಹೌದಮ್ಮ ನಾನೇ. ನಾವು ನಿಮಗೂ ರೇಡಿಯೋ ಟಾಕ್ ಕೇಳಿದ್ವಿ. ಹೌದಮ್ಮ. ನನ್ನ ಗಂಡ ನನ್ ಭಾಳ ಹೊಡಿತಾನ ಸ್ಟಾರ್ಟರ್, ಭಾಳ ಹೊಡಿತಾನೆ, ಒಟ್ಟೆ ನನಗೆ ಸುಖವಾಗಿಟ್ಟಿಲ್ಲ, ಏನ್ ಮಾಡ್ಬೇಕು ಮಮ್ಮ? ಅದು ಮುಗಿದ ಬಗ್ಗೆ ಇನ್ನೊಂದು, ಅದು ಮುಗಿದ ಬಗ್ಗೆ ಇನ್ನೊಂದು, ಬರೀ ಇಂತಲ್ಲ. ಯಾವ ವಿಷಯ ಮಾತಾಡಿದ್ದೀನಿ ಅದೇ ವಿಷಯ ಪ್ರಶ್ನೆ ಕೇಳಬೇಕು ಅನ್ನೋದು ಗೊತ್ತಿತ್ತು. ನೀವ ಏನೇನೋ ಪ್ರಶ್ನೆ ಕೇಳಿ ನಿನ್ನ ಪಾಪ ಅವರು ಏನು ಜಾತಿ ಪಾಪದ ಜನ ಅವರು. ಅವ್ರಿಗೆ ನಾನು ಹೇಳಲಿಕ್ಕಾಗ್ತದ? ನಾನು ಮಾತಾಡಿದ ವಿಷಯ ಬೇರೆ, ನೀ ಕೇಳ್ತಾ ಇರೋ ವಿಷಯ ಬೇರೆ. ನೀನು ಆ ವಿಷಯದಲ್ಲಿ ಏನೋ ಪ್ರಶ್ನೆ ಇದ್ರೆ ಕೇಳು ಅಂತ ಹೇಳಲಿಕ್ಕಾಗ್ತದ? ಅಯ್ಯೋ ಪಾಪ, ಹೌದಾ, ಆಯ್ತು ಬಿಡಮ್ಮ, ಚಿಂತೆ ಮಾಡಬೇಡ, ದೇವರು ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗುತ್ತೆ. ಈ ಕೇಳಿದ್ರೆ ಭಾರಿ ಖುಷಿ ಅವ್ರ ಅಂತ. ನಿಮಗೆ ಹೋಲ್ ಮಾಡಿದೆ ನೋಡ್ರಿ, ಮನಸ್ಸು ಭಾಳ ಹಾಜರಾಗ್ತದೆ, ನಮಗೆ ಒಳ್ಳೇದಾಗ್ತದೆ ಅಲ್ವ ಅಂತೇಳಿ ನೀವು ಇನ್ಬಂದು ಹಂಗೆ ಹೋಲ್ ಮಾಡಿದ್ರೆ ಅಂತ ಅರ್ಥ ಅಲ್ಲ. ಆಮೇಲೆ ಮತ್ತೆ ಏನ್ ಕೇಳಬೇಕು ಗುರುಗಳ ಹತ್ರ? ಬ್ರಹ್ಮ ಏಕ ಅಕ್ಷರಂ. ಬ್ರಹ್ಮ ಅನ್ನುವ ಒಂದೇ ಒಂದು ಅಕ್ಷರವನ್ನ ಕೇಳ್ಕೊ. ಏನಿದ್ರ ಅರ್ಥ? ಸದ್ಗುರು ನನಗೆ ಬ್ರಹ್ಮ ಜ್ಞಾನವನ್ನ ಉಪದೇಶ ಮಾಡ, ನನಗೆ ಬ್ರಹ್ಮ ವಿದ್ಯಾ ಕೊಡು, ನನಗೆ ಇನ್ನೇನು ಬೇಕು ನಚಿಕೇತ ಕೇಳ್ಕೊ. ಏ ಯಮರಾಜ, ನೀ ನಮ್ಗೆ ಏನೇನು ಕೊಡಬೇಕಂತಿಲ್ಲ, ಅದನ್ನೆಲ್ಲ ವಾಪಸ್ ನೀನೇ ಇಟ್ಕೋ. ಅದನ್ನ ನಾನು ಏನು ಕೇಳಿನಿ ಅದನ್ನ ಮಾತ್ರ ಕೊಡ. ಯಮ ಅಂತ ಎಂತ ದೇವತೆಗಳು ಕೇಳಿದ್ರು ನಾನು ಈ ವಿದ್ಯೆ ಹೇಳ್ಕೊಟ್ಟಿಲ್ಲ, ನಿನಗೆ ಹಾಕೊಂಡೆ. ಹೌದಾ? ಹಾಗಾದ್ರೆ ನೀ ನನಗೆ ಇದನ್ನ ಕೊಡು, ಇನ್ನೊಂದು ಹೇಳ್ಕೊಡ, ನನಗೆ ಇದನ್ನ ಕೊಡು. ಯಾಕೋ ಕೊಡ್ತೇನೆ ಅಂತ ವಚನ ಕೊಡ್ತೀನಿ, ನಿಮ್ಮ ವಚನ ನೀವು ಉಳಿಸ್ಕೊಳ್ತೀರಿ, ನನಗಿದೆ ವರ. ಗುರುಗಳ ಹತ್ರ ಏನು ಕೇಳ್ಕೋಬಾರ್ದು, ದೇವರ ಹತ್ರ ಏನು ಕೇಳ್ಕೋಬಾರ್ದು ಅಂತ ನಾವು ಹೇಳ್ತೇವೆ ನಿಮಗೆ. ಆ ದೇವರು ಜ್ಞಾನೋಪದೇಶವನ್ನು ಮಾಡುತ್ತೆ. ಈ ದೇವರು ಜ್ಞಾನೋಪದೇಶ ಮಾಡ್ತಾನಪ್ಪ, ಇವ ತಿನ್ನುವ ಉಣ್ಣುವ ದೇವರು, ದಕ್ಷಿಣಾಮೂರ್ತಿ ಇವ, ನಡೆದಾಡುವ ದೇವರು. ಗುರು ಅಂದ್ರೆ ಯಾರು? ನಡೆದಾಡುವ ದೇವರು. ಬ್ರಹ್ಮಜ್ಞಾನವನ್ನು ಬಿಟ್ಟರೆ ಬೇರೆ ಏನನ್ನು ಪ್ರಾರ್ಥಿಸ? ಬ್ರಹ್ಮ ಏಕ ಅಕ್ಷರಂ ಅರ್ಚತಾಂ. ಹೇಗೆ ಕೊಡ್ತಾರೆ ಜ್ಞಾನೋಪದೇಶವನ್ನು? ಹೇಗೆ ಕೊಡ್ತಾರೆ? ಮಹಾವಾಕ್ಯಗಳು ಅಂತ ಇದೆ. ಪ್ರತಿಯೊಂದು ಉಪನಿಷತ್ತಿನಲ್ಲಿ ಮಹಾವಾಕ್ಯಗಳು ಅಂತ ಇದೆ. ಏನು ಮಹಾವಾಕ್ಯಗಳು ಅಂದರೆ, ಯಾವ ವಾಕ್ಯಗಳು ತತ್ವಜ್ಞಾನವನ್ನು ಸ್ಪಷ್ಟಪಡಿಸುತ್ತವೆಯೋ. ನಂಬರ್ ಒನ್, ನಂಬರ್ ಟು, ಜೀವ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಇವರಲ್ಲಿ ಐಕ್ಯವನ್ನು ತೋರಿಸುತ್ತದೆಯೋ. ಆ ವಾಕ್ಯಗಳಿಗೆ ಮಹಾವಾಕ್ಯಗಳು ಎಂದು ಕರೆಯುತ್ತಾರೆ. ಇವು ಈ ಮಹಾವಾಕ್ಯಗಳು ಉಪನಿಷತ್ತುಗಳಲ್ಲಿಯ ಶಿರೋವಾಕ್ಯಗಳು ಎಂದು ಪ್ರಸಿದ್ಧವಾಗಿವೆ. ಉಪನಿಷತ್ತುಗಳಲ್ಲಿಯ ಶಿರೋವಾಕ್ಯಗಳೆಂದು ಪ್ರಸಿದ್ಧವಾಗಿವೆ. ಆದ್ದರಿಂದ ಅವರು ಬಳಸಿದ ಶಬ್ದ ಏನು? ಶ್ರುತಿ ಶಿರೋ ವಾಕ್ಯಂ. ಮುಂದಿನ ಶಬ್ದ ಸಮಾಕರಣ್ಯತ, ಸಮ್ಯಕ್ ಆಕರಣ್ಯತ. ಈಗಾಯಿತು, ಗಮನವಿಟ್ಟು ಏಕಾಗ್ರತೆಯಿಂದ ಆ ವಾಕ್ಯಗಳನ್ನು ಶ್ರವಣ ಮಾಡಿ. ಅರ್ಥಾತ್ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಿ, ಅಲ್ಲಿ ಹೋಗಿ ನಿನ್ನ ಭವಿಷ್ಯ, ಜ್ಯೋತಿಷ್ಯ, ನಿನ್ನ ಸಂಸಾರ, ನಿನ್ನ ಜಾತಕ ತೆಗೆದಿಡೋ ಪ್ರಶ್ನೆ ಮಾಡಿದ. ಶ್ರುತಿ ಶಿರೋ ವಾಕ್ಯಂ ಸಮಾಕರಣ ಸಲ ವೇದೋ ನಿತ್ಯಮಧೀಯತ. ಸದುದಿತಂ ಕರ್ಮಸ್ವನುಷ್ಠೀಯತ ತೇನೇಜಸ್ಯ ವಿಧೀಯತ ಅಪತಿತೆ ಕಾಮೇನ ತಿಷ್ಟ್ಯತ ಪಾಪೌಘ ಪರಿಭೂಯತ ಭವಸುಖೇ ದೋಷೋನುಸಂಧೀಯತ ಆತ್ಮೇಚ್ಛಾ ವ್ಯವಸೀಯತ ನಿಜಗೃಹಾತ್ ಪೂರ್ಣಂ ವಿನಿರ್ಗಮ್ಯತ ಸಂಗಸ್ತತ್ಸು ವಿಧೀಯತ ಭಗವತೋ ಭಕ್ತಿರ್ದೃಢಾಧೀಯತ ಶಾಂತ್ಯಾಧಿ ಪರಿಧೀಯತ ದೃಢತರಂ ಕರ್ಮಾಸು ಸಂತ್ಯಜ್ಯತ ಸದ್ವಿದ್ವಾನುಪಸರ್ಗ್ಯತ ಪ್ರತಿದಿನಂ ತತ್ವಾದುಕ ಸೇವ್ಯತ ಬ್ರಹ್ಮೈಕಾಕ್ಷರಮಸ್ಯತ ಶ್ರುತಿ ಶಿರೋ ವಾಕ್ಯಂ ಸಮಾಕರ್ಣ್ಯತ. ನಿತ್ಯವೋ ವೇದ ಓದುತ್ತಲಿರಬೇಕು, ವೇದೋಕ್ತ ಕರ್ಮಗಳನ್ನಾಚರಿಸಬೇಕು, ಕರ್ಮ ಫಲಗಳನ್ನೀಗ ಕಲ್ಪಿಸಲು ಬೇಕು, ಫಲವ ಬಯಸುವ ಬುದ್ಧಿಯನ್ನು ಬಿಡಬೇಕು, ಪಾಪ ಮಾಲಿನ್ಯ ಕಳೆದುಕೊಳ್ಳಬೇಕು, ಸುಖದಲ್ಲಿ ದೋಷ ದೃಷ್ಟಿ ಇರಬೇಕು, ಆತ್ಮನಂದರಿವ ಪರಿಚಯ ಮಾಡಬೇಕು, ಮನೆಯಿಂದ ಬೇಗನೆ ಹೊರಬೀಳಬೇಕು, ಸಜ್ಜನರ ಸಂಘವನ್ನು ಸಾಧಿಸಲು ಬೇಕು, ದೇವನಲ್ಲಿ ದೃಢ ಭಕ್ತಿಯನ್ನಿರಲು ಬೇಕು, ಶಾಂತಿಯನ್ನು ಪಡೆಯುತ್ತಲೇ ಬಾಳಬೇಕು, ಕರ್ಮ ಸಂಕಲೆಯನ್ನು ಕಳೆದೊಗೆಯಬೇಕು, ಸಂದರ್ಶಿಸಲು ಬೇಕು, ಅವರ ಪಾದಗಳನ್ನು ಪೂಜಿಸಲು ಬೇಕು, ಅಕ್ಷರ ಬ್ರಹ್ಮವನ್ನು ಅರ್ಚಿಸಲು ಬೇಕು,